ಬೇಡ ಕೃಷ್ಣ, ಬೇಡ ಕೃಷ್ಣ, ಬೇಡ ಕೃಷ್ಣ. ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು, ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು. ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬುತ್ತಿರುವುದು, ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬುತ್ತಿರುವುದು. ಬೇಡ ಕೃಷ್ಣ ರಂಗಿನಾಟ, ಬೇಡ ಕೃಷ್ಣ, ಬೇಡ ಕೃಷ್ಣ, ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು. ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬುತ್ತಿರುವುದು, ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬುತ್ತಿರುವುದು. ಕೃಷ್ಣನ ಬಳಿ ರಂಗು ತುಂಬಿದ ಗಡಿಗೆ ತಾನಿದೆ. ಹೇಳಿದಳು ಕೃಷ್ಣನಿನ, ಹೇಳಿದಳು ಕೃಷ್ಣನಿನ, ಹೇಳಿದಳು ಕೃಷ್ಣನಿನ, ಹೇಳಿದಳು ಕೃಷ್ಣನಿನ, ಹೇಳಿದಳು ಕೃಷ್ಣನಿನ, ಹೇಳಿದಳು ಕೃಷ್ಣನಿನ, ಹೇಳಿದಳು ಕೃಷ್ಣನಿನ. ಆತವೇನಿದು ದೇವನಿನ ಚಳಿಯ ತುಂಬುತ್ತಿರುವುದು, ಮಧ್ಯರಾತ್ರಿ ಚಂದ್ರ ಚಳಿ.